ಹನುಮಪ್ಪರೇ, ಬಹಳ ಮುಖ್ಯವಾಗಿ ನೀವು ತರಕಾರಿ ಬೆಳೆಗಳನ್ನು ಬೆಳೀತಾ ಇದ್ದೀರಿ ಅಂತ ಕೇಳ್ಪಟ್ಟಿದ್ವಿ, ಏನೇನು ಬೆಳೀತಿದ್ದೀರಿ? ನಾವು ಬೆಂಡೆ ಹಾಕ್ತೀವಿ ರೀ ಸರ, ಆಮೇಲೆ ಟಮಾಟೋ, ಚವಳಿ, ಅನೇಕ ಒಂದು ನಾಲ್ಕೈದು ವೆರೈಟಿ ಮಾಡ್ತೀವಿ ಸರ್. ಸ್ವಲ್ಪ ಸ್ವಲ್ಪ ಈಗೇನು ತರಕಾರಿ ತುಂಬ ಬೆಲೆ ಜಾಸ್ತಿ ಆಗಿದಾವಲ್ವಾ ಎಲ್ಲ ಕಡೆಗೆ? ಈಗ ಆಯ್ತು ಸರ್, ಈಗ ಹವಾಮಾನ ಎಡ ಅದಕ್ಕೆ ಎಲ್ಲ ಉದುರೋಗ್ಯಾವ ಸರ್, ಈಗ ಜಾಸ್ತಿ ಆಯ್ತು ಸರ್ ರೇಟ್. ಸ್ವಲ್ಪ ಚೆನ್ನಾಗಿ ಬೆಳೆಯನ್ನು ಮೇಂಟೈನ್ ಮಾಡಿದವ್ರಿಗೆ ಲಾಭ ಈಗ? ಹಾಂ, ಈಗ ಒಳ್ಳೆ ಲಾಭ ಆಯ್ತು ಸರ್. ಈಗ ಒಂದು ತಿಂಗಳಿದ್ದ ಮುಂಚೆ ಮೆಣಸಿನ್ಕಾಯಿ ಇರ್ಬೋದು ಅನೇಕ ಅವು ಇವು ಕೆಲವು ರೇಟ್ ಬಿದ್ದಿದ್ದು ಸರ್, ಇರಲಿಲ್ಲ ರೇಟ್, ಈಗ ಚಲೋ ಆಗ್ಯಾವ ಸರ್ ರೇಟ್. ಈಗ ತರಕಾರಿ ಬೆಳೆಗಳೆಲ್ಲ ಜಾಸ್ತಿ ಆಗಿದೆ, ಈಗ ಒಂದು ಚವಳಿಕಾಯಿ ತಗೊಳ್ಳಿ, ಬೆಂಡೆಕಾಯಿ ತಗೊಳ್ಳಿ, 70, 80, 100 ದಾಟಿದೆ. ನಿಮ್ಮ ಭಾಗದಲ್ಲೆಲ್ಲ ಹೇಗಿದೆ? ಇಲ್ಲಿನೂ ರೇಟ್ ಐತೆ ಸರ್. ಈಗ ಈಗ ಇಲ್ಲಿ 60 ರೂಪಾಯಿ ಚವಳಿಕಾಯಿ ಮಾರ್ತಾವೆ ಸರ್, ಕೆಲವು ಬದ್ನಿನೂ 60 ರೂಪಾಯಿ ಕಿಲೋ ಮಾರ್ತಾವ್ರಿ, 20 ರೂಪಾಯಿ 5 ಕಿಲೋ ಇದ್ರಂಗ ಅಲ್ಲಲ್ಲಿ ಸಾಲ್ಟೇಜ್ ಐತೆ ಸರ್. ಈಗ ಹ್ಞೂ ಸರ್, ಅಂದ್ರೆ ಇದಕ್ಕೆ ಬೆಳೆಯ ಉತ್ಪಾದನೆ ಕಮ್ಮಿ ಇದೆ, ಕಮ್ಮಿ ಇದೆ ಸರ್, ಹಾಗಾಗಿ ಬೆಲೆ ಜಾಸ್ತಿ ಆಗಿದೆ. ಬೆಲೆ ಜಾಸ್ತಿ ಆಗಿದೆ ಸರ್. ಒಳ್ಳೆಯ 100 ಪುಟ್ಟಿ ಬೆಳೆಯರ 15 ಪುಟ್ಟಿ ಬರವಲ್ಲ ಸರ್ ಈಗ. ಹೌದಾ? ಹೌದು ಸರ್, ಹವಾಮಾನದ ವೈಪರೀತ್ಯ ಕಾರಣ. ಹೌದು ಸರ್, ಹೌದು ಸರ್, ಇದು ಸೈಕ್ಲೋನ್ ಹಿಡ್ಕಂತಲ್ಲ ಸರ್, ಒಂದು 20 ದಿವಸ ಜಾಸ್ತಿ ಮಳೆ ಆಗಿಂದ ಎಲೆಗೆ ಸುಕ್ಕಿ ಬಂದು ರೋಗ ಬಂದು ಎಲ್ಲ ಕ್ರಾಪ್ ಉದುರೋಗ್ಬಿಟ್ಟ ಸರ್, ಹಂಗಾಗಿ ಈಗ ಒಂದು ಸ್ವಲ್ಪ ಜಾಸ್ತಿ ಆಗ್ಯಾವ ಸರ್. ಈಗ ನಿಮ್ಮಂತ ಸ್ವಲ್ಪ ಬೆಳೆಯನ್ನ ಅಚ್ಚುಕಟ್ಟಾಗಿ ಬೆಳೆದಿರೋರಿಗೆ ಅಥವಾ ಸ್ವಲ್ಪ ಬೆಳೆ ಉಳಿದಿರೋರಿಗೆ ಲಾಭ ಆಗಿದೆ ಈಗ? ಹಾ, ಈಗ ಉತ್ತಮ ಲಾಭ ಐತ್ರಿ, ಈಗ ಕ್ರಾಪ್ ಬಂದವ್ರಿಗೆ ಎಲ್ಲರಿಗೆ ಚಲೋ ಆಗೈತೆ ಸರ್. ಈಗ ಹಿಂದ್ಗಡೆ ಕಾಯಿ ಬಿಟ್ಟು ಅವೆಲ್ಲ ಡೌನ್ ಆದವು ಹೋಗ್ಯಾವ ಸರ್. ಈಗ ಇದೇ ಬೆಲೆ ಹಿಂಗೆ ಮುಂದೆ ಇರ್ತದ? ಇದು ನಮ್ಗನ್ಸಿದ ಮಟ್ಟಿಗೆ ಈ ವರ್ಷ ಇನ್ನೂ ತಿಂಗಳ ಕವರ್ ಆಗ್ಬೋದು ಸರ್, ರೇಟ್ ಇರುತ್ತ, ಯಾಕಂದ್ರೆ ಈಗ ಏಕದಮ್ಮ ಪ್ರೊಡಕ್ಷನ್ ಬರಲ್ಲ ಸರ್, ಹಂಗಾಗ್ಬಿಟ್ಟು ಈಗ ರೈತರಿಗೆ ಒಂದು ಲೆಕ್ಕಕ್ಕೆ ಸಿಗುತ್ತೆ ಸರ್ ರೇಟ್. ಅಂದ್ರೆ ಈಗ ಮಾರುಕಟ್ಟೆ ನೀತಿ ಏನ್ ಹೇಳುತ್ತೆ, ಉತ್ಪಾದನೆ ಕಮ್ಮಿ ಇದ್ದಾಗ ವಸ್ತುಗಳ ಬೆಲೆ ಜಾಸ್ತಿ ಇರ್ತದೆ, ಉತ್ಪಾದನೆ ಜಾಸ್ತಿ ಆದಾಗ ವಸ್ತುಗಳ ಬೆಲೆ ಕಮ್ಮಿ ಆಗ್ಬಿಡುತ್ತೆ ಅನ್ನೋದಕ್ಕೆ ಈಗ ತರಕಾರಿ ಮಾರುಕಟ್ಟೆ ಒಂದು ಉದಾಹರಣೆ. ಉದಾಹರಣೆ ಸರ್. ಈಗ 1 ಎಕರೆಯಲ್ಲಿ ನೀವು ತರಕಾರಿಗಳನ್ನು ಬೆಳೀತಾ ಇದ್ರಿ? ನಾವು ಒಂದು 2.5 ಎಕರೆ ಭೂಮಿಯಾಗ 1.5 ಎಕರೆ ಮಾಡ್ತ ಸರ್. ಸ್ವಲ್ಪ ಚಳಂಬ್ರಿನ ಅಥವಾ ಬೆಂಡಿ, ಟಮಾಟೋ, ಸ್ವಲ್ಪ ಸೊಪ್ಪು ಅಂತಿಂತಾವ್ ಮಾಡ್ತು ಸರ್. ಸೊಪ್ಪು ತರಕಾರಿ ಇವನ್ನೆಲ್ಲ ಬೆಳೆಯುವಂತ ರೈತರಿಗೆ ಅಂದ್ರೆ ಕೈ ಆಳುಗಳು ಜಾಸ್ತಿ ಬೇಕಾ, ಲೇಬರ್ಸ್ ಎಲ್ಲ ಜಾಸ್ತಿ ಬೇಕಾಗ್ತದ? ಹೇಗೆ ಕಸ ಜಾಸ್ತಿ ಬರ್ತದೆ ಸರ್, ಆಮೇಲೆ ಒಂದು ಸ್ವಲ್ಪ ಕ್ರಿಮಿನಾಶಕ ಹೊಡಿಬೇಕು ಸರ್, ಸ್ವಲ್ಪ ಮಟ್ಟಿಗೆ ಗೊಬ್ಬರದ್ದು ಬೇಕಾಗುತ್ತೆ ಸರ್, ತಿಪ್ಪಿ ಗೊಬ್ಬರ, ಕುರಿ ಗೊಬ್ಬರ ಸತು ಮಾಡ್ಬೋದು. ತರಕಾರಿ ಬೆಳೆಯೋ ರೈತರಿಗೆ ಕೂಲಿ ಆಳುಗಳ ಸಂಖ್ಯೆ ಹೆಚ್ಚು ಬೇಕಾಗ್ತದ ಅಥವಾ ಕುಟುಂಬದ ಸದಸ್ಯರೇ ಇದ್ರೆ ಇದನ್ನ ನಿರ್ವಹಣೆ ಮಾಡ್ಬೋದಾ? ಬೇಕಾಗುತ್ತೆ ಸರ್, ಮೊದಲು ಕಸ ಜಾಸ್ತಿ ಬರ್ತದೆ ಸರ್, ಅವನ್ನೆಲ್ಲ ಒಂದು ಸಾರಿ ಎರಡು ಸಾರಿ ಎಲ್ಲ ಕ್ಲೀನಾಗಿ ಮಾಡ್ಕೋಬೇಕಂದ್ರೆ ಆಳ್ ಬೇಕಾಗುತ್ತೆ ಸರ್, 10-15 ಆಳು ಹೋಕವ್ರಿ, ಮತ್ತು ಗಳೆವನು ಅರಗಬೇಕಾಗತ್ತೆ ಸರ್, ಅರಿಗೆ ಅವನ್ನೆಲ್ಲ ಮೇಂಟೈನ್ ಮಾಡ್ಕೊಂಡು ಬೇಕಾಗುತ್ತೆ ಸರ್, ಬರೀ ಮನೆಯವ್ರಿಗೆ ನೀಗಲ್ ಸರ್. ಹಾಂ, ಖರ್ಚು ವೆಚ್ಚ ಹೇಗೆ ಏನೇನು ಬರ್ತವೆ ಆರಂಭದಿಂದ? ಆರಂಭದಿಂದ ಖರ್ಚು ಅಂದ್ರೆ ಬೀಜದ್ದು ಇರುತ್ತೆ ಸರ್, ಬೀಜ, ಆಮೇಲೆ ಸಸಿ ತಂದ್ರೆ 2 ರೂಪಾಯಿಗೊಂದು, 1 ರೂಪಾಯಿಗೊಂದು, 50 ಪೈಸೆಗೊಂದು ಸಸಿ ಬೀಳ್ತಾವ ಸರ್, ಕೆಲವೊಂದೊಂದು ಬೀಜ ಕಿಲೋಗಟ್ಟಲೆ ಬೀಳ್ತಾವ ಸರ್, ಈರ್ ಇರ್ಬೋದು, ಚವಳಿ ಇರ್ಬೋದು, ಬೆಂಡೆ ಇರ್ಬೋದು, ಕಿಲೋ 1200-1500 ಈ ಥರ ರೇಟ್ ಇರ್ತದೆ ಸರ್. ಆಮೇಲೆ ಗೊಬ್ಬರಗಳ ಬಳಕೆ, ಔಷಧಿಗಳ ಬಳಕೆ ಹೆಚ್ಚಿರ್ತದೆ ಇದರಲ್ಲಿ? ಹಾಕ್ಬೇಕಾಗತ್ತೆ ಸರ್, ಒಂದು ವಾರ ಬಿಟ್ಟು 15 ದಿನ ಬಿಟ್ಟು ಕ್ರಿಮಿನಾಶಕ ಹೊಡಿಬೇಕು ಸರ್, ಟಾನಿಕ್ ಇರ್ಬೋದು, ಆಮೇಲೆ ಕೆಲವು ಪೌಡ್ರ್ ಇರ್ಬೋದು, ಸ್ವಲ್ಪ ಮಟ್ಟಿಗೆ ಹೊಡೆಯದ್ರಿ ಇವು, ಯಾಕಂದ್ರೆ ಕಾಯಿ ಬರ ಮುಂದೆ ಮಾರ್ಕೆಟ್ಗೆ ಮಾರವಲ್ರೆ, ಇವಕ್ಕೆ ಏನು ಅಂತ ಪೈಜನ್ ಹೊಡೆಯಲ್ಲ ಸರ್, ವಿಷಕಾರಿ ಅಂಶದ ಔಷಧಿ ಹೊಡೆಯೋದಿಲ್ಲ ಏನಿಲ್ಲ ಸರ್, ಇವು ಕೆಲವು ಇವು ಬರ್ತಾವ್ರಿ ಸಾವಯವ ಅಂತಿಂತವು, ಟಾನಿಕ್ ಎಷ್ಟು ಅವನ್ನ ಮಾಡ್ತಾವ ಸರ್. ಈಗ ನೀವು ತರಕಾರಿಗಳನ್ನ ಏನು ಬೆಳೀತಾ ಇದ್ರಲ್ವಾ, ಮಾರ್ಕೆಟ್ಗೆ ಹೇಗೆ ಹೋಲ್ಸೇಲ್ ಕೊಟ್ಬಿಡ್ತಿರೋ ಅಥವಾ ನೀವೇ ಹೊತ್ತು ಮಾರ್ತಿರೋ ಹೇಗೆ? ನಾವು ನೋಡಿ ಸರ, ಈಗ ನಮ್ಗೆ ಮಾರಕ್ಕಾಗಲ್ಲ ಸರ್, ಅವನ್ನೆಲ್ಲ ಶಾಂತಿಗೆ ಹೊಡೆದು ಸವಲಿಗೆ ಕೊಡ್ತೀವಿ ಸರ್, ಸ್ವಲ್ಪ ಕೊನೆ ಬಂದ್ರೆ ಇಲ್ಲೇ ಮಾರಿಬಿಡ್ತೀವಿ ಸರ್, ವಾರದಾಗ ಒಂದು ಸಾರಿ ಎರಡು ಸರಿ, ಹಿರ್ಕಲ್ಗಡೆ ಇರ್ಬೋದು, ಇಲ್ಲಿರ್ಬೋದು, ಜಾಸ್ತಿ ಬಂದ್ರೆ ಪ್ರೊಡಕ್ಷನ್ ಭಾಳ ಪುಟ್ಟು ಬಂದ್ರಿ ಮತ್ತೆ ಬಜಾರ್ ಕೊಯ್ಯೋದ ಸರ್. ನೀವೆಲ್ಲ ಹೊತ್ತು ಮಾರೋದು ಕಷ್ಟ ಆಗ್ಬಿಡುತ್ತೆ, ಆಗಲ್ಲ ಸರ್, ಅವಕ್ಕೆಲ್ಲ ಗಾಡಿ ಬೇಕು, ಅನುಕೂಲ ಬೇಕು, ಮತ್ತೆ ಮಾಡೋಕ್ಕಾಗಲ್ಲ. ಹಂಗಾಗಿ ಕೊಪ್ಪಳ ಮಾರ್ತೀವ್ರಿ. ಕನಗಿರಿ ಮುಸ್ಲಾಪುರ ಅಂತ ಐತಿ, ಆಮೇಲೆ ಇಲ್ಲಿ ಸುತ್ತಮುತ್ತ ಎಲ್ಲಿ ಇರ್ತ ಗಿಣಗೇರ, ಆಮೇಲೆ ಗೂದುಗುಂಪ ಸಂತಿ ಅಂತ ಅಲ್ಲಿ ಹೋಗಿ ಮಾರ್ತೀವಿ ಸರ್. ಮಾರ್ತೀರಿ? ಮಾರ್ತೀವಿ ಸರ್. ಅಲ್ಲಿ ರೇಟ್ ಏನಿರ್ತ, ಒಂದು ವಾರ 100 ರೂಪಾಯಿ ಪುಟ್ಟಿ ಆಗ್ಬೋದು, ಒಂದು ವಾರ 300 ಆಗ್ಬೋದು, ಒಂದು ವಾರ ಬರೀ 10 ರೂಪಾಯಿ ಆಗ್ಬೋದು ಸರ್. ಮಾರ್ಕೆಟ್ ಇದ್ದಂಗೆ ಹಾಕೋ ಸರ್. ತರಕಾರಿ ಬೆಲೆಗಳು ಹೀಗೆ ಅಂತ ಇರೋದಿಲ್ಲ, ಕೆಲವೊಮ್ಮೆ ತುಂಬಾ ನೆಲಕಚ್ಚಿ ಹೋಗ್ಬಿಡುತ್ತೆ, ಕೆಲವು ಸಲ ತುಂಬಾ ಜಾಸ್ತಿ ಬರುತ್ತೆ. ಯಾವ ಅನುಭವ ನಿಮ್ಗೆ ಜಾಸ್ತಿ ಆಗಿದೆ? ಆಗೈತೆ ಸರ್. ಟಮಾಟಿ ಮಾಡಿದ್ದೀವಿ ಸರ, ಮಾಡಿದಾಗ ಒಂದು ವಾರ 2 ವಾರ ಸ್ವಲ್ಪ ಸಿಕ್ಕು ಸರ್, ಮತ್ತೆ ಬರೀ ಪುಟ್ಟಿಗೆ 10 ರೂಪಾಯಿನೋ 15 ರೂಪಾಯಿನೋ ಆಗ್ಬಿಟ್ಟು ಸರ್. ಮಾರ್ಕೆಟ್ಗೆ 10 ಪುಟ್ಟಿ ಹೋದ್ರೆ 100 ರೂಪಾಯಿ ಬರ್ತ ಸರ್, ಬಾಡಿಗೆ 120 ತಗೊಂಡಿರ್ತಾನೆ ಸರ್. ಸಾಗಾಣಿಕೆ ವೆಚ್ಚಕ್ಕಲ್ಲಿ ಸರಿ ಆಗ್ಬಿಡ್ತದೆ? ಸರಿ ಆಗ್ಬಿಡ್ತು ಸರ್. ಒಮ್ಮೆಮ್ಮೆ ಒಮ್ಮೆಮ್ಮೆ ರೇಟ್ ಇದ್ದಾಗ 4 ರೂಪಾಯಿ ಉಳಿತಾವ ಸರ್. ಈ ಬೆಲೆ ನಿಯಂತ್ರಣ ಮಾಡೋಕ್ಕಾಗಲ್ವಾ? ಇದು ಹೇಗೆ ಒಂದು ಆವರೇಜ್ ಬೆಲೆಯನ್ನು ಕಾಪಾಡ್ಕೊಂಡು ಹೋಗೋಕ್ಕಾಗಲ್ವಾ ತರಕಾರಿ ಮಾರುಕಟ್ಟೆಯಲ್ಲಿ? ಅದನ್ನ ಸರ, ಅದು ನಮ್ಮ ಒಬ್ಬರ ಕೈಲಿ ಆಗಲ್ಲ ಸರ. ಇವತ್ತು ಕಂಪ್ನಿ ಇರ್ಬೋದು ಅನುಕೂಲ ಮಾಡಿ 100 ಮಂದಿ ರೈತರಿಗೆ ಒಂದೇ ತರಕಾರಿ ಬೆಳೆದು ಅವ್ರ ಮಾರ್ಕೆಟ್ಗೆ ಸೇಲ್ ಮಾಡೋಂತಾಗಾದ್ರೆ ಆಗತ್ತೆ ನೋಡಿ ಸರ್. ಒಂದು ಮಾರ್ಕೆಟ್ ರೇಟ್ ಇರಲಿದ್ರು ಒಂದು ಮಾರ್ಕೆಟ್ಗೆ ಹೋದ ಮಾರೋ ಅಂತ ಒಂದು ಕಂಪ್ನಿಗಳು ಬರ್ಬೇಕು ಸರ್. 10 ಮಂದಿನೋ 100 ಮಂದಿನೋ ಒಂದೊಂದು ಹಳ್ಳಿಯಾಗ ಒಂದು 100 ಮಂದಿ 100 ಎಕರೆ ಹಾಕ್ಸಿ ಅವರೆಲ್ಲ ಓದು ಬೇರೆ ಕಡೆಗೆ ಮಾರಂಗಾದ್ರೆ ಅನುಕೂಲ ಆಗತ್ತೆ ಸರ್. ಅಲ್ಲಿವರೆಗೆ ಇದು ಇಷ್ಟ ಸರ್ ಬೆಳೆದ. ಈಗ ಸೊಪ್ಪು ಇವೆಲ್ಲ ಬೆಳಿತೀರಲ್ವ, ಸೊಪ್ಪುಗಳಿಗೆ ಸಾಮಾನ್ಯವಾಗಿ ಔಷಧಿಗಳ ಬಳಕೆ ಕಮ್ಮಿ ರಾಸಾಯನಿಕ, ಆದರೆ ಸಾವಯವ ಅಥವಾ ಜೈವಿಕ ಗೊಬ್ಬರಗಳನ್ನು ಬಳಸಿ ಬೆಳೆಯುವಂಥ ರೈತರು ಇದ್ದಾರೆ, ಅಂಥ ಬೆಳೆಗಳಿಗೆ ಮಾರುಕಟ್ಟೆಯಲ್ಲಿ ಏನಾದರೂ ವಿಶೇಷ ಬೆಲೆ ಸಿಗ್ತದೆ? ಹೇಗೆ ಸಿಗುತ್ತೆ ಸರ್. ಕೆಲವು ನಮ್ಮ ಈಗೇನು ಕೊಪ್ಪಳ ಐತಲ್ಲ ಸರ್, ತೋಟಗಾರಿಕೆ ಇಲಾಖೆ ಗುರುವಾರಕ್ಕೊಮ್ಮೆ ಸಂತಿ ಮಾಡ್ಯಾರ ಸರ್, ರೈತರ ಮಾಲನ್ನ ರೈತರು ಬಂದು ಮಾರ್ಬೇಕು. ಅಲ್ಲೆಲ್ಲ ಸಾವಯವ ಸೊಪ್ಪಿಗಿರ್ಬೋದು, ಹಣ್ಣಿಗಿರ್ಬೋದು, ತರಕಾರಿಗಿರ್ಬೋದು ಒಳ್ಳೆ ರೇಟ್ ಮಾಡ್ತಾರೆ ಸರ್. ನೀವು ಅಲ್ಲಿಗೆ ಹೋಗ್ತೀರಾ? ನಾವು ಹೋಗಿಲ್ಲ ಸರ್, ಪಾಂತ ಹೇಳ್ಯಾರ ಸರ್ ಮಾಡ್ಬೇಕು ಸರ್, ಇಲ್ಲೇ ಒಬ್ಬಿಬ್ರು ಹೋಗ್ಯಾರ ಸರ್. ಹ್ಞೂ ಸರ್. ಇದ್ರ ಜೊತೆಗೆ ಈಗ ತರಕಾರಿ ಬೆಳೆಗಳಿಗೆ ಮತ್ತು ನಿಮ್ಮ ಕೃಷಿಗೆ ಸರ್ಕಾರದಿಂದ ಯಾವ್ಯಾವ ರೀತಿಯ ಲಾಭಗಳನ್ನು ಅಥವಾ ಸೌಲಭ್ಯಗಳನ್ನು ತಗೊಂಡಿದ್ದೀರಿ? ಇಲ್ಲಿ ಸರ ಚಿಲ್ಲಿ ಅವು ಜಾಸ್ತಿ ಮಳೆಯಾಗಿ ಈಗ ಅತಿವೃಷ್ಟಿ ಆಯ್ತಲ್ಲ ಸರ, ಒಂದು ಎಕರೆಗೆ 10,000 ಆಗ್ತು ಅಂತ ಹೇಳಿದ್ರು ಸರ್. ಕೆಲವೊಬ್ರು ಆಗ್ಯಾವ ಸರ್ 2 ವರ್ಷ, ಈಗ 2 ವರ್ಷದಿಂದನೋ ಈ ವರ್ಷ ಇನ್ನೂ ಯಾವ ಆಗಿಲ್ಲ ಸರ್. ನಿಮ್ಮ ಭಾಗದಲ್ಲಿ ಈ ಬಾರಿಯ ಉಂಟಾಗಿರ್ತಕ್ಕಂಥ ಅತಿವೃಷ್ಟಿಗೆ ನಿಮ್ಮ ಕೃಷಿ ಏನಾದರೂ ಲಾಸ್ ಆಯ್ತಾ? ಏನೇನಾಯ್ತು? ಲಾಸ್ ಆಗ್ಯಾವ ಸರ್, ಯಾಕಂದ್ರೆ ಹೂ ಕಟ್ಲೇ ಇಲ್ಲ ಸರ್, ಕೆಲವು ಎಲೆ ಉದುರಿ ಹೋಗ್ಬಿಟ್ಟು, ಕಾಯಿ ಒಂಥರ ಕೆಂಪಾಗಿ ಬತ್ತಿ ಎಲೆ ಡೌನಿ ಅಂತ ಬರುತ್ತೆ ಸರ್, ಆ ಥರ ರೋಗಕ್ಕೆ ತುತ್ತಾಗಿ ಲಾಸ್ ಆಗ್ಯಾವ ಸರ್. ಈ ವರ್ಷ ಲಾಸ್ ಆಗಿದೆ? ಈ ವರ್ಷ ಲಾಸ್ ಆಗ್ಯಾವ್ರಿ. ಈಗ 1.5 ತಿಂಗಳಿದ್ದಂತೂ ಜಾಸ್ತಿ ಪ್ರೊಡಕ್ಷನ್ ಇಲ್ರಿ. ಇಲ್ರಿ, ಮುಂಚೆ ಬಿಟ್ಟವು ಸರ್, ಮುಂಚೆ ಮೆಣಸಿನ್ಕಾಯಿ ಇರ್ಬೋದು ಚಲೋ ಬಂದವ್ರಿ, ಈಗೆಲ್ಲ ಎಡ ಆಗ್ಯಾವ ಸರ್. ನಿಮ್ಮ ಭಾಗದಲ್ಲಿ ಅಂದರೆ ಈ ಕೊಪ್ಪಳ ಜಿಲ್ಲೆಯ ಈ ಭಾಗದಲ್ಲೆಲ್ಲ ಮಳೆಯಾಶ್ರಿತ ಕೃಷಿಕರೇ ಜಾಸ್ತಿ ಇದ್ದಾರೆ ಒಂದು ಲೆಕ್ಕದಲ್ಲಿ, ಹೌದಾ? ಅವರೆಲ್ಲ ಹೆಚ್ಚು ಈ ನವಣಿ, ಸಜ್ಜಿ, ರಾಗಿ ಇಂಥವುಗಳನ್ನು ಅವಲಂಬಿಸಿದಂಥವ್ರು. ಈಗ ಅಂಥವರ ಪ್ರಮಾಣ ಎಷ್ಟಿದೆ, ಕಮ್ಮಿ ಆಗಿದೆಯಾ, ಅಥವಾ ಆ ಬೆಳೆಗಳನ್ನು ಬೆಳೆಯುವಂಥ ರೈತರು ಇನ್ನೂ ಇದ್ದಾರಾ, ಹೇಗೆ? ಈಗೀಗ 2 ವರ್ಷದಲ್ಲಿದ್ದ ಸರ ಗೌರ್ಮೆಂಟ್ ಸವಲತ್ತು ಕೊಡ್ತೀವಿ, ಆಗ ಈಗ ಅಂದ್ಕ ಸ್ವಲ್ಪ ಮಟ್ಟಿಗೆ ನ್ಯಾವಣಿ ಬೆಳೆಯಕತ್ತಿದ್ರು ಸರ. ಮುಂಚೆ ಈಗ 30 ವರ್ಷದಿಂದಗಡೆ ನ್ಯಾವಣಿ ಆರ್ಕ ನಮ್ಮ ಕಡೆಗೆ ಎಲ್ಲ ಅವ ಬೆಳೆಯವ ಸರ, ಈಗ ನಡುವೆ ಬಿಟ್ಬಿಟ್ರು. ಈಗೇನ ಗೌರ್ಮೆಂಟ್ ಅನುಕೂಲ ಮಾಡ್ತು ಅಂತಂದು ಬೀಜಾನು ಕೊಟ್ರು ಸರ, ಸ್ವಲ್ಪ ನ್ಯಾವಣಿ ಬೀಜ ಕೊಟ್ರು ನಮ್ಮ ಆರ್ ಎಸ್ ಕೆಗ, ಅವಷ್ಟು ಇಷ್ಟು ಈಗೀಗ ಹಾಕ್ತಾರೆ ಸರ್, ಈಗ ನ್ಯಾವಣಿ ಹಾಕ್ತಾರೆ. ನೀವು ಇವನ್ನೆಲ್ಲ ಸಿರಿಧಾನ್ಯಗಳೆಲ್ಲ ಬೆಳೆದಿದ್ರೆ ಮೊದಲು? ಹೋದ ವರ್ಷ ಬೆಳೆದಿದ್ದೀವಿ ಸರ್. ನಾವು ಏನೇನು ಬೆಳೆದಿದ್ರಿ? ನ್ಯಾವಣಿ ಒಂದು ಬೆಳೆದಿದ್ದೀವಿ ಸರ, ಉಳಿದು ಇನ್ನೂ ಆರ್ಕಾವು ಬೀಜ ಸಿಗಲಿಲ್ಲ ಸರ್, ಇಲ್ಲಿ ಬೇರೆ ಕಡೆಗೆ ದೂ ತರಲಿಲ್ಲ. ಒಂದು ಎಕರೆಕ್ ಒಂದು 4 ಕ್ವಿಂಟಲ್ ಆಗಿತ್ತು ಸರ್ ನ್ಯಾವಣಿ ಸರ್. ನ್ಯಾವಣಿ? ಹ್ಞೂ ಸರ್. ಬೆಲೆ ಹೇಗೆ, ಚೆನ್ನಾಗಿ ಸಿಕ್ಕಿದೆಯಾ ಹೇಗೆ? ಅದೇ ಬೆಲೆ ಸರ, ಅದು ಇಲ್ಲಿ ಸಮೂಹ ಕಂಪ್ನಿಯವರು ಕೆಲವರು 3,000 ಹೋದ್ರು ಸರ, ನಮ್ಮೂ ಅವ್ರಿಗೆ ಅನುಕೂಲ ಆಗಲ್ಲ ಸರ್, ಅವರು ಅಲ್ಲೇ ತಗೊಂಡು ಹೋಗ್ಬಿಟ್ಟಿದ್ರು. ಈಗ ನಾವು ಇಲ್ಲೇ ಮಾರ್ಕೆಟ್ಗೆ ಹೊಡಿದ್ವಿ 2,300 ರೂಪಾಯಿ ಹಂಗೆ ಆದವು ಸರ್. ಕರ್ನಾಟಕ ರಾಜ್ಯಾದ್ಯಂತ ಸಾವಯವ ಸಿರಿಧಾನ್ಯಗಳನ್ನು ಬೆಳೆಯುವಂತಹ ಬೆಳೆಗಾರರ ಸಂಘ ಇದೆ, ಸಂಘ ಸಂಸ್ಥೆಗಳೆಲ್ಲ ಇದ್ದಾವೆ, ಅದರಲ್ಲೆಲ್ಲ ನೀವಿದ್ದೀರಾ ಹೇಗೆ? ಆ ಸಂಘಕ್ಕೆ ಸದಸ್ಯರಾಗಿಲ್ಲ ಸರ, ಇನ್ಮೇಲೆ ಆಗ್ಬೇಕು ಸರ, ಅದಾವ ಸರ್ ಇಲ್ಲಿ ಅದಾವ ಸರ್. ಈ ಕೊಪ್ಪಳ ಜಿಲ್ಲೆಯಲ್ಲಿ ರೈತರು ಸಾವಯವ ಕೃಷಿಗೆ ಹೆಚ್ಚು ಮುಂದಾಗ್ತಿದ್ದಾರೆ. ಹೌದು ಸರ್. ಹೌದಾ, ಈಗ ತೋಟಗಾರಿಕೆ ಬೆಳೆಗಳಿಗೂ ಹೆಚ್ಚು ಮುಂದಾಗ್ತಿದ್ದಾರೆ. ನಿಮ್ಮ ಪಾತ್ರ ಹೇಗಿದೆ? ನೀವು ಅವರ ಸಂಪರ್ಕದಲ್ಲಿ ಇದ್ದೀರಾ? ಅವರಿಂದ ತರಬೇತಿ ಇಂಥವೆಲ್ಲ ಪಡ್ಕೊಳ್ತಾ ಇದ್ರೆ ಹೇಗೆ? ಹೋಗ್ತೀವಿ ಸರ್, ನಾವು ಆರ್ ಎಸ್ ಕೆಗೆ ಫಂಕ್ಷನ್ ಇಟ್ಟಾಗ ಹೋಗ್ತೀವ್ರಿ, ಕೆಲವೊಂದು ಮಾಡಿವ್ರಿ ಸಾವಯವ ಇದು. ಆಮೇಲೆ ಇವು ಎರೆಹುಳು ಕೊಟ್ಟಿದ್ರಿ, ಸ್ವಲ್ಪ ಎರೆಹುಳು ಬೆಳೆಸಿದ್ವಿ, ಸ್ವಲ್ಪ ಮಟ್ಟಿಗೆ ಒಂದು ಅರ್ಧ ಎಕರೆ ಆಗೋಟು ಎರೆಹುಳು ಮಾಡಿದ್ವಿ. ಅವು ಈಗೀಗ ಹೋಗ್ಯಾವ ಸರ್, ಮತ್ತೆ ಇದನ್ನ ಮಾಡ್ಬೇಕು ಸರ್. ಸರ್ಕಾರದ ಯೋಜನೆಗಳಲ್ಲಿ ಈಗ ಡ್ರಿಪ್ ಇರಿಗೇಷನ್ ಮಾಡ್ಕೊಳ್ಳೋದಾಗಿರ್ಬೋದು, ಈ ಥರ ಏನಾದರೂ ಅಂದರೆ ಸ್ಪ್ರಿಂಕ್ಲರ್ ತುಂತುರು ನೀರಾವರಿ ಮಾಡ್ಕೊಳ್ಳೋಕ್ಕಾಗಿರ್ಬೋದು, ಸರ್ಕಾರ ಕೆಲವೊಂದಕ್ಕೆ ಸಹಾಯಧನ ಕೊಡುತ್ತೆ, ಕೆಲವು ವಸ್ತುಗಳನ್ನೆಲ್ಲ ಪರಿಕರಗಳನ್ನೆಲ್ಲ ಕೊಡುತ್ತೆ, ಇಂಥ ಸಹಾಯಧನಗಳನ್ನು ತೊಗೊಂಡಿದ್ದೀರಾ? ತಗಂದೀವಿ ಸರ್. ಏನೇನು ತೊಗೊಂಡಿದ್ರಿ? ಸ್ಪ್ರಿಂಕ್ಲರ್ ತಗೊಂಡೀವಿ ಸರ್. ಆಮೇಲೆ ಮುಂಚೆನೂ ಒಮ್ಮೆ ಈಗ ಒಂದು 6 ವರ್ಷದ ಹಿಂದ್ಗಡೆ ಇವು ಡ್ರಿಪ್ ಹನಿ ನೀರಾವರಿ ತಗೊಂಡಿದ್ದೀವಿ ಸರ್. ಈ ಹೋದ ವರ್ಷನ ಸ್ಪ್ರಿಂಕ್ಲರ್ ತಗೊಂಡಿವಿ ಸರ್. ನಿಮಗೆ ಇದರಿಂದ ಯಾವ ರೀತಿ ಸಹಾಯ ಆಗಿದೆ? ಇದರಿಂದ ನಿಮ್ಮ ಬದುಕು ಸುಧಾರಣೆ ಆಗಿದೆಯಾ? ಹೇಗೆ? ಸ್ವಲ್ಪ ಉತ್ತಮ ಆಗುತ್ತೆ ಸರ್. ಇವು ನೀರು ಹೊಲಕ್ಕೆ ಅರಿಗಿಲ್ಲ ಸರ್, ಸಣ್ಣ ನೀರು. ಅವನ್ನ ಒಂದು 3 ಗನ್ನು 4 ಗನ್ನು ಹಚ್ಕೊಂಡು ಸ್ವಲ್ಪ ಮಟ್ಟಿಗೆ ಹಸಿ ಮಾಡ್ಕೊಂಡು ಕೆಲವು ವ್ಯವಸಾಯ ಮಾಡೋಕ್ಕಾಗಲಿ ಬೇಸಿಗೆಗೆ, ಆಮೇಲೆ ಕೆಲವೊಂದು ಕ್ರಾಪಿಗೆ ಹಚ್ಚಕ್ಕಾಗಲಿ ಅನುಕೂಲ ಆಗುತ್ತೆ ಸರ್ ಅವನು. ಇದರಿಂದ ನಿಮಗೆ ನೀರಿನ ಮಿತ ಬಳಕೆನೂ ಆಗಿರ್ತದೆ. ನೀರು ಉಳಿತೈತೆ ಸರ್, ನೀರು ಉಳಿತೈತೆ ಸರ್. 1 ಎಕರೆ ಆಗೋದು 2.5 ಎಕರೆ ಆಗತ್ತೆ ಸರ್. ಹ್ಞೂ ಸರ್. ಮತ್ತೆ ಕೇಂದ್ರ ಸರ್ಕಾರದ ಯಾವುದಾದ್ರೂ ಆರ್ಥಿಕ ಸಹಾಯಗಳನ್ನಾಗಲಿ ಏನಾದರೂ ಯೋಜನೆಗಳಲ್ಲಿ ಲಾಭ ತಗೊಂಡಿದ್ದೀರಾ? ಉಳ್ಳಾಗಡ್ಡಿ ಶೆಡ್ ಅಂತ ಕೊಟ್ಟರು ಸರ್ ಒಂದು, ಅದ್ರದ್ದು ಒಂದು ಕಂತು ಹಾಕಿದ್ರು ಸರ್. ನಾವು ಖರ್ಚು ಮಾಡಿದ್ವಿ, ಭಾಳ ಆಗ್ತದೆ. ಒಂದು 1.5 ಲಕ್ಷ ಬಂದವು ಸರ್ ಅವು ಖರ್ಚು. ಅವರು ಒಂದು ಕಂತು ಒಂದು 80 ಚಿಲ್ಲರ ಹಾಕಿದ್ರು ಸರ್. ಈ ಉಳ್ಳಾಗಡ್ಡಿ ಶೆಡ್ ಅಂದರೆ ಈರುಳ್ಳಿ ಶೇಖರಣಾ ಘಟಕ ಅದ ಸರ್? ಹೌದಾ, ಅದನ್ನು ನೀವು ಸ್ಥಾಪನೆ ಮಾಡ್ಕೊಂಡಿದ್ದೀರಿ? ಮಾಡ್ಕೊಂಡಿವಿ ಸರ್. ಎಷ್ಟು ಖರ್ಚು ಬಂತು, ಸರ್ಕಾರ ಎಷ್ಟು ದುಡ್ಡು ಕೊಡ್ತದೆ ಅದಕ್ಕೆ? ಅದು ಒಂದು 40-45 ಖರ್ಚು ಬಂತು ಸರ್. ಅದಕ್ಕೆ 87,500 ರೂಪಾಯಿ ಕೊಟ್ಟರು ಸರ್ ಸರ್ಕಾರ ಕೊಟ್ಟಿದೆ. ಕೊಟ್ಟರು ಸರ್. ಈಗ ಆ ಶೇಖರಣಾ ಘಟಕದಿಂದ ನಿಮಗೆ ಯಾವ ರೀತಿ ಲಾಭ ಆಯಿತು? ಅದು ಕೆಲವೊಂದು ವಸ್ತು ಅಲ್ಲಿ ನಮ್ಮ ಹೊಲದಾಗ ಏನಾರ ಬೆಳೆದು ಅದ್ರ ಹಾಕ್ತು ಸರ್ ಮಳೆ ಬಂದಾಗ, ಅವು ಕೆಲವು ತೋದೋಗವು. ಆಮೇಲೆ ಏನರ ಇವು ಸೀಡ್ಸಿನೂ ಕಾಯಿ ಬಂದಾಗ ಹಾಕ್ತು ಸರ್ ಮಳೆಗೆ ತೋಯ್ತೇವೆ ಅಂತಂದು ಅಂಥವೆಲ್ಲ ಮಾಡಿವಿ ಸರ್. ನೀವು ಈರುಳ್ಳಿ ಬೆಳೆಗಾರರಲ್ಲ? ಮಾಡ್ಬೇಕು ಸರ್, ಮಾಡ್ಬೇಕಂತನೂ ಮಾಡಿವಿ ಸರ್. ಅಲ್ಲ, ಈಗ ಈರುಳ್ಳಿ ಶೇಖರಣಾ ಘಟಕ ತಗೊಂಡಿದ್ದೀರಿ ಅಂದ್ರೆ ಸ್ವಲ್ಪ ಮಟ್ಟಿಗೆ ಇದ್ದು ರೀ, ಇದ್ದು ಸ್ವಲ್ಪ ಇದ್ದು. ಮತ್ತೆ ಅದೊಂದು ಸ್ಕೀಮ್ ಅನುಕೂಲ ಆಗತ್ತಲ್ಲ, ನಮ್ ಮುಂದಾರ ಅನುಕೂಲ ಆಗತ್ತ, ಸಣ್ಣ ರೈತರ್ರೆ 2.5 ಎಕರೆ ಜಮೀನ್ದಾರ ನಾವು, ಸ್ವಲ್ಪ ಮಾಡ್ಬೇಕು ಅಂತಾನ ತಗಂತೀವಿ ಸರ್. ಶೇಖರಣಾ ಘಟಕ ಮಾಡ್ಕೊಂಡಿದ್ದೀರಿ, ಈಗ ಇನ್ ಮುಂದೆ ಈರುಳ್ಳಿ ಬೆಳೆಯೋದಕ್ಕೆ ಮುಂದಾಗ್ತೀರಿ? ಹೇಗೆ ಬೆಳಿಬೇಕು ಸರ್? ಬೆಳಿತೀವಿ ಸರ್, 1 ಎಕರೆ ಮಾಡ್ಬೇಕಂತ ಮಾಡಿವಿ ಸರ್. ಹ್ಞೂ ರೀ, ಹನಿ ನೀರಾವರಿಯಾಗ ಬರ್ತ ಸರ್, ಮಾಡ್ಬೇಕು ಸರ್. ಮಕ್ಕಳು ಎಲ್ಲ ಏನ್ ಮಾಡ್ತಾರೆ? ನಾವಿಲ್ಲ ಸರ್, ನಾವು 2 ಹೆಣ್ಮಕ್ಳು ನಾವು ಅಷ್ಟ, ನಮ್ ಹುಡುಗರು ಇಲ್ಲ ಸರ್, ನಾವ 2 ಮಾಡ್ಕೊಂಡು ಹೊರಟಿವಿ. ಕೃಷಿಯಲ್ಲಿ ನೀವಿಬ್ರು ತೊಡ್ಕೊಂಡಿದ್ದೀರಿ? ಹೌದ್ ಸರ್, 2 ಮಾಡ್ತಾರೆ. ಮುಂದೆ ನಿಮ್ಮ ಕೃಷಿಯಲ್ಲಿ ಏನು ಕನಸುಗಳು, ಏನ್ ಮಾಡ್ಬೇಕು, ಏನೆಲ್ಲ ಸುಧಾರಣೆ ಆಗ್ಬೇಕು ಅಂತ ಕನಸುಗಳನ್ನು ಕಾಣ್ತಾ ಇದ್ರಿ? ಮುಂದಿನ ದಿನಮಾನಗಳಲ್ಲಿ ಸ್ವಲ್ಪ ಇದು ಪುಷ್ಪ ಕೃಷಿ ಮಾಡ್ಬೇಕಂತ ಮಾಡಿವ್ರಿ, ಹೂವಿಂದು. ಆಮೇಲೆ ಇವು ಶೆಡ್ ಬಂದವು, ಅನುಕೂಲ ಮಾಡ್ಕೊಳಕ್ಕೆ ಒಂದಿಷ್ಟು ಉಳ್ಳಾಗಡ್ಡಿ ಅಂತಿಂತವ್ ಮಾಡ್ಕೊಂಡು ಹೋಗ್ಬೇಕಂತ ಮಾಡಿವಿ ಸರ್. ಒಳ್ಳೆಯದು ಹನುಮಪ್ಪರೇ, ನಮ್ಮ ಹೊಸಪೇಟೆ ಕಿಸಾನ್ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಕೃಷಿಯ ಅನುಭವಗಳನ್ನೆಲ್ಲ ಹಂಚಿಕೊಂಡಿದ್ರಿ. ಧನ್ಯವಾದಗಳು, ನಮಸ್ಕಾರ. ನಮಸ್ಕಾರ ಸರ್. ರೈತ ಬಾಂಧವರೇ, ಇದುವರೆಗೂ ಕಿಸಾನ್ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಕೃಷಿ ಅನುಭವ ಕುರಿತು ಕೊಪ್ಪಳ ಜಿಲ್ಲೆ ಕೊಪ್ಪಳ ತಾಲೂಕು ಚಿಲಕನಮುಖಿ ಗ್ರಾಮದ ರೈತರಾದ ಹನುಮಪ್ಪ ಕರಿಬಸಪ್ಪ ಗೋನಾಳ್ ಮೂತಿ ಅವರೊಂದಿಗೆ ಸಂದರ್ಶನವನ್ನು ಕೇಳಿದೆವು. ಸಂದರ್ಶಿಸಿದವರು ಸೋಮೇಶ್ ಉಪ್ಪಾರ್. ಅಮ್ಮ ಯಾವಾಗ ಬರುತ್ತೆ? ಈಗಲೇ ಬರುತ್ತೆ. ಅಯ್ಯೋ ಹೇಳಮ್ಮ, ಯಾವಾಗ ಬರುತ್ತೆ? ಹೇಳಿದ್ನಲ್ಲ, ಈಗಲೇ ಬರುತ್ತೆ ಅಂತ. ನೋಡು ಬಂತು ಬಾವಿ. ಅಯ್ಯೋ ಬಾವಿ ಅಲ್ಲ ಅಮ್ಮ, ನಮ್ಮ ಮನೆ ನಲ್ಲಿ ನೀರ್ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದ್ದೀನಿ. ನಲ್ಲಿ ನೀರ? ಅಯ್ಯೋ ಪುಟ್ಟಿ, ಆದಷ್ಟು ಬೇಗ ಬಂದ್ಬಿಡುತ್ತೆ. ಜಲಜೀವನ ಮಿಷನ್ ಬಂದಾಗಿದೆ. ನಾವು 1 ಹೆಜ್ಜೆ ಮುಂದೆ ಇಟ್ರೆ ಸಾಕು, ಸರ್ಕಾರ 10 ಹೆಜ್ಜೆ ಮುಂದೆ ಇಡುತ್ತೆ. ನಿಮ್ ಬಾಯಿಗೆ ತುಪ್ಪ ಸಕ್ಕರೆ ಹಾಕ್ಬೇಕು.

ಮಾಡಬೋಳು ಸಂಗ.